ಮಂಗಳವಾರ 6. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜೈರಾಬಾದ್ ತಾಲೂಕಿನೊಳಗ ಮಳೆಯ ಸಾಧ್ಯತೆಗಳು ಕೇವಲ 10%. ಅಂತಂದ್ರೆ ಬಹುತೇಕ ಒಣ ವಾತಾವರಣ, ಬಿಸಿಲಿನ ವಾತಾವರಣ ಎಲ್ಲಾ ಜಿಲ್ಲೆಗಳಲ್ಲಿ ಇರಬಹುದಾಗಿದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಶನಿವಾರ 3ನೇ ತಾರೀಕು ಕಲಬುರಗಿ, ಬೀದರ್ ಮತ್ತು ನೆರೆಯ ಜೈರಾಬಾದ್ಗಳಲ್ಲಿ ಮಳೆಯ ಸಾಧ್ಯತೆಗಳು 40%, ರಾಯಚೂರಿನೊಳಗ 15%, ವಿಜಯಪುರ, ಯಾದಗಿರಿ ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ 30%, ಕೊಪ್ಪಳ ಮತ್ತು ನೆರೆಯ ಸೊಲ್ಲಾಪುರ ಜಿಲ್ಲೆಗಳಲ್ಲಿ 25%, ಬಳ್ಳಾರಿ ಜಿಲ್ಲೆಯೊಳಗ 35% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಮೋಡ ಮುಸುಕಿದ, ಮೋಡ ಕವಿದ ವಾತಾವರಣ, ಬಿಸಿಲಿನ ವಾತಾವರಣ, ಎಲ್ಲ ಮಿಶ್ರ ವಾತಾವರಣವನ್ನು ನಾವು ಈ ದಿವಸ ನೋಡಬಹುದು. ಅಲ್ಲಲ್ಲಿ ಅತಿ ಹಗುರದಿಂದ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ರವಿವಾರ ಹೈದರಾಬಾದ್ಗಳಲ್ಲಿ ಮಳೆಯ ಸಾಧ್ಯತೆಗಳು 20%, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆ ಸೊಲ್ಲಾಪುರ ಜಿಲ್ಲೆಗಳಲ್ಲಿ 10% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಕಲಬುರಗಿ, ಬೀದರ್ ಮತ್ತು ಜೈರಾಬಾದ್ಗಳಲ್ಲಿ ಅಲ್ಲಲ್ಲಿ ಅತಿ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. ಉಳಿದ ಜಿಲ್ಲೆಗಳಲ್ಲಿ ಒಳ್ಳೆ ಬಿಸಿಲಿನ ವಾತಾವರಣ ಇರಬಹುದು. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಮಣ್ಣಿನ ಮಗ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಇವತ್ತು ನಮ್ಮ ಜೊತೆಗೆ ಬಸವನ ಬಾಗೇವಾಡಿ ತಾಲೂಕು ಕುಬಕಡ್ಡಿ ಗ್ರಾಮದ ಪ್ರಗತಿಪರ ರೈತರಾಗಿರುವಂತಹ ಈರಣ್ಣ ಹಳ್ಳಿಯವರು ನಮ್ಮ ಜೊತೆಗಿದ್ದಾರೆ. ಕಳೆದ ಸುಮಾರು 14 ವರ್ಷಗಳಿಂದ ಅವರು ಬಾಳೆಹಣ್ಣಿನ ಬೇಸಾಯವನ್ನ ಮಾಡ್ತಾ ಇದ್ದಾರೆ. ಅದರೊಳಗೆ ಸಾಕಷ್ಟು ಪ್ರಗತಿಯನ್ನ ಕೂಡ ಕಂಡಿದ್ದಾರೆ. ಯಾವ ರೀತಿ ಅವರು ಬಾಳೆ ಬೇಸಾಯವನ್ನ ಮಾಡ್ತಾ ಇದ್ದಾರೆ, ಯಾಕೆ ಅದನ್ನೇ ಮಾಡಬೇಕು ಅನ್ನುವಂತಹ ಒಂದು ಪ್ರೇರಣೆ ಅವರಿಗೆ ಸಿಕ್ತು, ಈ ಎಲ್ಲ ವಿಚಾರಗಳನ್ನ ನಾವು ಮಾಡಿಕೊಳ್ಳೋಣ. ವಿಶೇಷವಾಗಿ ಅವರು ಬಾಳೆಹಣ್ಣನ್ನ ರಫ್ತು ಕೂಡ ಮಾಡ್ತಾ ಇರುವಂತದ್ದನ್ನ ನಾವು ನೋಡಬಹುದು. ಮಾರ್ಕೆಟಿಂಗ್ ಬಗ್ಗೆ ಅನುಭವಗಳನ್ನ ಕೂಡ ಅವರು ಇವತ್ತ ನಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದಾರೆ. ಈರಣ್ಣಹಳ್ಳಿಯವರೇ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಬಾಳೆ ಬೇಸಾಯ ಮಾಡಬೇಕು ಅಂತ ಹೇಳಿ ಯಾಕೆ ನಿಮಗೆ ಪ್ರೇರಣೆ ಆಯ್ತು? ಬಾಳೆ ಬೇಸಾಯ ಮಾಡ್ಬೇಕಂತಂದ್ರೆ ನಮ್ದ ಎಕ್ಸಾಮ್ ಸಾಲ ಮಾಡಿತಾನ ರೀ. ಸಾಲಿ ಕಲಿತಿದ್ದೆ, ಸಾಲಿ ಕಲಿತ ಏನ್ ಮುಂದ ಆಗ್ಬೇಕು ಅನ್ಕೊಂಡ ನಮ್ಮ ಅಪ್ಪ ತೀರ್ಕೊಂಡ್ಬಿಟ್ರಿ. ಅಷ್ಟೋ ತನಕ ಒಣ ಬೇಸಾಯ ಇದ್ದು ರೀ. ನಾನು ಹಿಂಗ ಅಚಾನಕ್ ಒಂದ್ 2 ಬೋರ್ ಹಾಕ್ಸಿನ್ರಿ. ಅವು ಒಳ್ಳೆ ನೀರಾದವು ರೀ. ನೀರಾದ ಕೂಡಲೇನ ಒಂದ್ ತಡವಲ್ಗ ಅಂತ ಹೇಳಿ ಇಂಡಿಯಾವ್ರದ್ದು ಒಂದು ದೊಡ್ಡ ಪಡ ಐತ್ರಿ. ನಮ್ಮಲ್ಲಿ ರೂಢಿಗೆ ಅವ್ರು ಹೇಳಿದ್ರಿ, ಬಾಳಿ ಚಲೋ ಬೆಳೀತಾರ, ಬಾಳಿದಿಂತ ಒಳ್ಳೆ ಇದು ಅನಿಸ್ತತಿ. ಬಾಳಿ ಹೆಂಗಪ್ಪಾ ಅಂದ್ರ ಕುರ್ಸೆ ಮೇಲೆ ಕೂತ ಒಬ್ಬ ಆಫೀಸರ್ ಆರಾಮವಾಗಿ ಜೀವನ ಹೆಂಗ್ ಕಳಿಬಹುದು, ಹಂಗ ರೈತ ಒಬ್ಬ ಬಾಳೆ ಹಚ್ಕೊಂಡ್ ಕೇಸಿಂದ ಒಬ್ಬ ಆಫೀಸರ್ ಇರುವಂತ ಏಕೈಕ ಪೀಕ್ ಅಂದ್ರ ಬಾಳೆ ಅಂತ ಹೇಳಿ ನನಗ ಒಬ್ಬ ಇಂಡಿಯಾ ಅವ್ರ ತಡಬಲಗದೊಳಗ ಶ್ರೀಮಂತ ಇಂಡಿಯಾ ಅಂತ ಹೇಳಿ ನನಗೊಂದ್ ಸ್ವಲ್ಪ ಅವರ ಮನವರಿಕೆ ಮಾಡಿದ್ರಿ. ನಮ್ ತೋಟ ನೋಡಕ್ ಬರೀ ಒಂದ್ಸಲ ಬಾಳೆ ಚಲೋ ಐತಿ ಅತಂದ್ರಿ. ತೋಟ ನೋಡ್ಲಕ್ ಹೋದೆ ರೀ, ಒಳ್ಳೆ ಅನಿಸ್ತ್ರಿ, ಜಬರ್ದಸ್ತ್ ಅನಿಸ್ತು. ನಾನು ಬಾಳಿಗೆ ಬರಬೇಕನ್ನಿಸ್ತು. ಬಾಳಿ ಬರಬೇಕಂದ ಕೂಡಲೇನ ಬಂದ್ಗಳೇನ ಒಂದ್ 2 ಬೋರ್ ಹಾಕ್ಸ್ಯ, ಒಳ್ಳೆ ನೀರಾದು. ನೀರಾದ ಕೂಡಲೇ ಬಾಳೆ ಹೆಚ್ಚಿನ ಸರ. ಬಾಳೆ ಹೆಚ್ಚಿದ್ರ ನನ್ನ ಒಳ್ಳೆ ಪೀಕ್. ನಮ್ ಮನೆತನದೊಳಗನ ಲಕ್ಷನ ಅಂತದ್ದನ್ನ ಬಂದ್ ಕಂಡ್ಕೊಂಡಿದ್ದಿಲ್ಲ. ನಾವು 1,00,000 ಅನ್ನೋದ ಕಂಡಿದ್ದಿಲ್ಲ. ನಾನು ಫಸ್ಟ್ಗೆ 4,000 ಬಡ್ಡಿ ಮಾಡಿನಿ. 20,9,00,000 ರೂಪಾಯಿ ನಾನು ಒಮ್ಮೆಗಲೇ ಗುತ್ತಿಗೆನ ಕೊಟ್ಟಿನಿ. ನನಗೆ ಹೇಳತೀರದಷ್ಟು ಸಂತೋಷ ಆಗಲ್ಲ ಆಯ್ತು. ನಂತರ ನಾ ಹಂಗ ಇನ್ವೆಸ್ಟ್ ಮಾಡ್ಕೋತ ಹೋಗ್ತಾ ಒಂದ್ 8 ಬೋರ್ ಹಾಕಿನಿ. ಸಾಕಷ್ಟು ನೀರಾವರಿ ಆಯ್ತು. ಆಮೇಲೆ ನಾನು ಮೂಲ ನನ್ನ ಬಾಳೆನ ನನ್ನ ಮೂಲ ಬೆಳೆನ ಅಂತ ಹೇಳಿಸಿಂದ ಬಾಳೆನ ಮಾಡ್ಕೋತ ಹೊಂಟಿನಿ. ಅದ್ರೊಳಗ ನನಗೆ ಇತಿಮಿತಿ ಇಲ್ಲಾರದಷ್ಟ ಇನ್ಕಮ್ ಬಂದೈತಿ, ಬರ್ಲಾಕು ಹತ್ತೈತಿ. ಆದ್ರೆ ಈ 2 ವರ್ಷದಿಂದ ಕೊರೋನಾದಿಂತ ಒಂದ್ ಸ್ವಲ್ಪ ರೇಟ್ ಕಡಿಮೆ ಆಗಿ ಆದ್ರೂ ಈ ವರ್ಷ ಚೆನ್ನಾಗೈತಿ. ಮತ್ತಿನ್ನ ಅದನ್ನ ಹೆಂಗ್ ಹಚ್ಚೋದು, ಯಾವ ತಿಂಗಳೊಳಗೆ ಹಚ್ಚೋದಪ್ಪ ಅಂತಂದ್ರ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ವರೆಗೂ ಹಚ್ಚಿದ್ರೆ 90% ನೀವು ಔಷಧ ಅತಿ ಕಡಿಮೆ ಖರ್ಚಿನೊಳಗೆ ಬರುವಂತ ಅವಧಿಗಳಿವು. ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್. ಇನ್ನು ಉಳಿದ ತಿಂಗಳೊಳಗೆ ಹಚ್ಚಿದ್ರೆ ಸ್ವಲ್ಪ ಏಕ್ದಮ್ ಟಿಶ್ಯೂ ಕಲ್ಚರ್ ಆಗಿ ಬಹಳ ಮೆಹನತ್ ಮಾಡಬೇಕಾಗತಿ, ಬರುವಂತಹ ಇಳುವರಿ ಸಿಗುದಿಲ್ಲ. ಈ ಜೂನ್, ಜುಲೈ, ಆಗಸ್ಟ್ ಒಳಗೆ ಹಚ್ಚಿದ್ರೆ ಮಿನಿಮಮ್ 30-40 ಕಿಲೋ ಎವರೇಜ್ ಸರಾಸರಿ ಒಳಗೆ ಸಿಕ್ಕೇ ಸಿಗ್ತತಿ. ಅತಿ ಕಡಿಮೆ ಖರ್ಚಿನೊಳಗೆ ಆಗ್ತತಿ. ಮೇನ್ ತತಿ ಅಂದ್ರ ಅದೇ. ಮತ್ತಿನ್ನ ಅದನ್ನ ವ್ಯಾಪಾರ ಮಾಡೋದು ಹೆಂಗಪ್ಪ ಅಂತಂದ್ರ ಲೋಕಲ್ ಅಂತರೂ ಇದ್ದೇ ಇರ್ತಾರ.

ನಾವು ಹೆಚ್ಚು ಕಡಿಮೆ ಅವ್ರಿಗೆ 90% ಅವ್ರಿಗೆ ಬಾಳಿ ಕೊಡಬೇಕು. ಯಾಕಂದ್ರೆ ನಮ್ಮ ಹೊಲಕ್ಕೆ ದುಡಿದಿರ್ತಾರೆ, ಅವ್ರು 1 ರೂಪಾಯಿ ಖರ್ಚು ತಗೊಂಡಿರಂಗಿಲ್ಲ, ಸ್ಪ್ರೇನು ಮಾಡಿರ್ತಾರ, ಮತ್ತೆ ಅದ್ರ ಹೂನು ಮುರಿದಿರ್ತಾರ, ಸ್ಕರ್ಟಿಂಗ್ ಬ್ಯಾಗ್ ಹಾಕಿರ್ತಾರ, ಬ್ಯಾಗಿನ್ ಮಾತ್ರ ತಗೋತಾರ, ಒಂದು ಬ್ಯಾಗಿಗೆ 7 ರೂಪಾಯಿ. ಹಾ, ನಮ್ಮ ಎಷ್ಟು ಬಡ್ಡಿ ಇರ್ತಾವ ಅದ್ರ ಮೇಲೆ ಆ ಬ್ಯಾಗಿಂಗ್ ಖರ್ಚು ಪ್ಲಸ್ ಹಾಕು ಹಾಕಿಸಿಂದ ಅದ್ರ ಟೋಟಲ್ ಹೋಗಿ ಅಷ್ಟು ತಗೋತಾರ್ರಿ. ಅದು ನಾವು ಅವ್ರಿಗೆ ಮಾಲು ಹೋದ ಮೇಲೆ ನಮಗೆ ದುಡ್ಡು ಬರುವಾಗ ಆ ಖರ್ಚು ಮುಗಿದು ಕೊಡ್ತಾರೆ. ಬಿಟ್ರೆ ಹೆಚ್ಚು ಕಡಿಮೆ ಲೋಕಲ್ ಕ ಎಕ್ಸ್ಪೋರ್ಟ್ ಕ ರೇಟ್ ಪಾ ಅಂದ್ರೆ ಲೋಕಲ್ ರೇಟ್ 10 ರೂಪಾಯಿ ಇದ್ದಾಗ ಅವ್ರದ್ದು 14-15 ರೂಪಾಯಿ ಇರ್ತದೆ. ಹಾ, 1 ಕೆಜಿಯಿಂದ 4-5 ರೂಪಾಯಿ ವ್ಯತ್ಯಾಸ ಇರ್ತದೆ ಲೋಕಲ್ ಕ ಎಕ್ಸ್ಪೋರ್ಟ್ ಕ. ಬಿಟ್ರೆ ಎಕ್ಸ್ಪೋರ್ಟ್ ಕ ದಿಲ್ಲಿಗೆ 2-3 ರೂಪಾಯಿ ವ್ಯತ್ಯಾಸ ಇರ್ತದೆ. ನಿಮಗೆ ಹೆಂಗ ಅನಿಸ್ತದ ಈಗ ಏನು ಆರಾಮಾಗಿ ನಾವು ಲೋಕಲ್ ಸಲುವಾಗಿ ಬೆಳೆದು ಅದನ್ನ ಮಾರಾಟ ಮಾಡಬಹುದು, ಮತ್ತ್ಯಾಕೆ ಸುಮ್ನೆ ಇದು ಎಕ್ಸ್ಪೋರ್ಟ್ ಸಲುವಾಗಿ ನಾವು ಇಷ್ಟೆಲ್ಲ ಶ್ರಮ ಪಟ್ಟು ಅದನ್ನೆಲ್ಲ ಯಾಕೆ ಮಾಡುದು ಅನ್ನುವಂಥದ್ದು ಏನಾದ್ರು ವಿಚಾರ ಬರ್ತದ? ಇಲ್ಲ ಸರ್, ನೀವು ಬಾಳಿ ಮಾಡ್ತೀನಿಪ್ಪ ಅಂದ್ರೆ ಒಳ್ಳೆ ಪದ್ಧತಿ ಒಳಗೇನೆ ಮಾಡಬೇಕು, ಇಲ್ಲ ಅಂದ್ರೆ ಲಾಸ್ ಆಗ್ಬಿಡತ್ತೆ. ಮತ್ತದು ಒಂದೇ ವರ್ಷದಲ್ಲಿ ನಾಟಿ ಮಾಡಿ ಸಪೋಸ್ March 3 ನಾಟಿ ಮಾಡಿದ್ರೆ ಹೆಚ್ಚು ಕಡಿಮೆ March 15 ಹಾರ್ವೆಸ್ಟಿಂಗ್ ಬಂದ್ಬಿಡ್ತದೆ. ಹಾರ್ವೆಸ್ಟಿಂಗ್ ಬರಬೇಕಪ್ಪ ಅಂದ್ರೆ ಎಲ್ಲರಕ್ಕಿಂತಲೂ ಪೀಕ್ ಈ ಸಾದಾ ಆಗಿ ಬೆಳೆಯುದಿಲ್ರಿ. ಒಂದು ವರ್ಷ ಈ ವರ್ಷ ನಾಟಿ ಮಾಡಿದ್ರೆ ಬರೋ ಇದೇ ವರ್ಷಕ್ಕನ ಹಾರ್ವೆಸ್ಟಿಂಗ್ ಬಂದ್ಬಿಡ್ತದ್ರಿ. ಮತ್ತೆ ಹೆಂಗಪ್ಪ ಅಂದ್ರೆ ಅದಕ್ಕೆ ಮೇನ್ ನಾವು ಪೋಷಕಾಂಶಗಳನ್ನ ಜಾಸ್ತಿ ಕೊಡುದು ತೀಕ್ಷ್ಣವಾಗಿ, ಮತ್ತೆ ಎಲ್ಲದಕ್ಕಿಂತಲೂ ನೀವು ಕಡಿಮೆ ನೀರಿನೊಳಗೆ ದ್ರಾಕ್ಷಿ ಆಗ್ಲಿ ದಾಳಂಬರಿ ಆಗ್ಲಿ ಕಂಠಿ ಪೀಕಿನಗತ್ಲೆ ಅಲ್ಲ, ಅತಿ ನೀರ್ ಬೇಕು. ಹಾ, ನಾವು ಅದನ್ನ ನೀರಾಗ ನಿಂದ್ರಿಸಿದ್ರೆ ನಮ್ಮನ್ನ ಊರಾಗ ರಾಜಾಂತರನ ಇರ್ತದೆ ಅಂತ ಪೀಕ. ಮತ್ತಿನ್ನ ಅದಕ್ಕೆ ಹೆಚ್ಚು ಕಡಿಮೆ ತಿಪ್ಪಿ ಗೊಬ್ಬರ ಬಹಳ ಅಂದ್ರೆ ಬಹಳ ಮುಖ್ಯವಾದದ್ದು. ಎಲ್ಲಾ ಪೀಕಿನಗತ್ಲೆ ನಾವು ಸರ್ಕಾರಿ ಗೊಬ್ಬರ ಹಾಕ ಬರ್ತತಿ ಅನ್ನುವಂಥದ್ದಲ್ಲ. ಮತ್ತ ಮೇನ್ ಬಾಳಿ ಮಾಡಬೇಕನ್ನುವಂತ ಭೂಮಿ ಅತಿ ಫಲವತ್ತತೆ ಆಗಿರ್ಬೇಕು. ಯಾಕಂದ್ರ ಒಂದು ವರ್ಷದಾಗ ಬೇನ್ ಗಿಡದಗತ್ಲೆ ಒಂದು ತೊಲಿ ಆಗುವಷ್ಟು ಒಂದು ಬೇನ್ ಗಿಡದಗತ್ಲೆ ಆಗಿ ಒಂದು ವರ್ಷದಾಗ ಪೀಕ್ ಕೊಡ್ತಪ್ಪ ಅಂದ್ರ ಅದು 5 ಫೂಟಿಗೊಂದು ಪ್ರತಿಯೊಂದು ಗಿಡನು ಬೇನ್ ಗಿಡದಗತ್ಲೆ ಆಗ್ತಾವ. ಅಟ್ ಆಹಾರ ಸಿಕ್ಕಾಗ ಮಾತ್ರ ನಮಗ 35-40 ಕಿಲೋ ಕೊಡ್ಲಾಕ್ ಸಾಧ್ಯ. ಈ ತಂತ್ರಜ್ಞಾನದ ಬಗ್ಗೆ ತಾವೇನಾದರೂ ವಿಶೇಷವಾಗಿ ಟ್ರೈನಿಂಗ್ ತಗೊಂಡಿದ್ದು, ತರಬೇತಿ ತಗೊಂಡಿದ್ದು, ಅಥವಾ ಹೊಸ ಏನು ಬೆಳವಣಿಗೆಗಳಾಗಿರ್ತಾವ, ಸಂಶೋಧನೆಗಳಾಗಿರ್ತಾವ, ಅವುಗಳನ್ನೆಲ್ಲ ತಿಳ್ಕೊಳ್ಬೇಕು ಅಂತಂದ್ರೆ ಹೆಂಗ ತಾವು ವಿಜ್ಞಾನಿಗಳ ಜೊತೆಗೆ ಸಂಪರ್ಕದೊಳಗಿರ್ತೀರಿ, ಅಥವಾ ನಿಮ್ದೇ ಆದಂತಹ ಏನು ಸಾಹಿತ್ಯವನ್ನ ಓದ್ತಾ ಇರ್ತೀರಿ, ಎಲ್ಲರೂ ಹುಡುಕಾಡ್ಕೊಂಡು ಏನ್ ಮಾಡ್ತೀರಿ, ಹೆಂಗ್ ಹುಡುಕಾಡ್ತೀರಿ? ಸರ್, ಏನು ಇಲ್ರಿ, ಹೆಚ್ಚು ಕಡಿಮೆ ನಾವು ದಿನಂಪ್ರತಿ ಹೊಲಕ್ಕೆ ಹೋದ್ರೆ ಅದು ಏನ್ ಮಾಡ್ಬೇಕು ಅನ್ನೋದು ಎಲ್ಲ ಹೇಳ್ತದೆ. ಯಾವ್ದೇ ಬೆಳೆ ಇರ್ಲಿ, ಇವತ್ತು ಅದನ್ನ ತಗೊಂಡು ಇದನ್ನ ತಗೊಂಡು ಅವ್ರ ಹತ್ತಲ್ಲಿ ಹೋಗಿ ಇವ್ರ ಹತ್ತಲ್ಲಿ ಹೋಗಿ ಅಂತ ಏನಿಲ್ರಿ. ದಿನಂಪ್ರತಿ ಹೊಲಕ್ಕೆ ಹೋಗ್ಬೇಕು, ನಾ ನಿನ್ನೆ ಏನ್ ಮಾಡೀನಿ ಇವತ್ತು ಚೇಂಜಸ್ ಆಗೈತೋ ಏನಿಲ್ಲೋ, ನಿನ್ನೆ ನೀರ್ ಕೊಟ್ಟಿದ್ ಇವತ್ತು ಚೇಂಜಸ್ ಆಗೈತೋ ಏನಿಲ್ಲೋ, ನಿನ್ನ ಗೊಬ್ಬರ ಕೊಟ್ಟಿದ್ ಚೇಂಜಸ್ ಆಗೈತೋ ಏನಿಲ್ಲೋ, ನಿನ್ನೆ ಎಣ್ಣೆ ಹೊಡೆದಿದ್ ಇವತ್ತು ಚೇಂಜಸ್ ಆಗೈತೋ ಏನಿಲ್ಲೋ, ಹೇಳಿದ್ದನ್ನ ಕೇಳಿ ಮಾಡೋದಕ್ಕಿಂತಲೂ ಅದರಲ್ಲಿ ನಾವಾಗೆ ಮಾಡಿದ್ರೆ ನಮಗೊಂದು ಅನುಭವನೂ ಬರ್ತದ್ರಿ. ಅನಿಸಿಕೆ ಬೇರೆ, ಅನುಭವ ಬೇರೆ. ಸ್ವಂತ ಮಾಡೋದ್ರಿಂತ ಅನುಭವ ಹುಟ್ಟತದ್ರಿ. ನಾನು ಹೆಚ್ಚು ಕಡಿಮೆ ಒಂದೇ ಒಂದು ತರದಲ್ಲಿ ಇಂಡಿಯಾ ಅವ್ರ ಪಡ ನೋಡಿದ್ ಬಿಟ್ರೆ ಹೆಚ್ಚು ಕಡಿಮೆ ಅವ್ರು ಚಲೋ ಐತಿ ಇವ್ರು ಚಲೋ ಐತಿ ಅಂದ್ರೆ ಎಲ್ಲಾರು ಪಡಕ್ಕೂ ನನ್ನನ್ನು ಕರೆಸ್ತಿದ್ರು. ನಮ್ ಪಡಾನು ನೋಡ್ಬರಿ ನೋಡ್ಬರಿ ಅಂತೇಳಿ ಜಲಗಾಂವ್ ಹೋಗಿನಿ, ಆಂಧ್ರ ಹೋಗಿನಿ, ನಮ್ ಸುತ್ತಮುತ್ತಲು ಯಾರು ಚಲೋ ಬೆಳೆದಾರ ಅವ್ರ ಹತ್ತಲೇನು ಹೋಗಿನಿ. ಮತ್ತೆ ಯಾವ್ದ್ರಿ ಒಂದು ರೈತರ ಕಾರ್ಯಕ್ರಮಗಳಾಗ್ಲಿ 10 ಜನ ಕೂರ್ತಾರ ರೈತರ ಅಂದ್ರೆ ನನ್ನ ಕರ್ಸೇ ಕರೆಸ್ತಾರ. ಮತ್ತ ರೈತರ ಸಂಬಂಧ ನಾನು ಇದ ರೈತರಿಗೆ ಎಲ್ಲಾರ್ಗ ಅನುಕೂಲ ಆಗ್ಲಿ ಅಂತೇಳಿ ಹೋಸಲ ಇಲ್ಲಿ ದೇವರ್ಗನ್ನೂರಾಗ ಲಕ್ಷ್ಮೀ ಗುಡಿಯಾಗ ಒಂದ 1000 ರೈತರನ್ನ ಕೂಡಿಸಿ ಎಕ್ಸ್ಪೋರ್ಟ್ದವ್ರನ್ನ ಕರೆಸಿ ಬಾಳಿ ಹೆಸರಿ ಬಾಳಿ ಮಾಡ್ರಿ, ಅಥವಾ ನೀವು ನಾನು ಇಷ್ಟು ಸಾಲಿನಾಗ ಒದ್ದಾಡ್ಲಕತ್ತೀನಿ ಗೌರ್ಮೆಂಟ್ನವ್ರು ನನಗೆ ಸಪೋರ್ಟ್ ಮಾಡೋಲ್ಲಾಗ್ಯಾರ ಅನ್ನುವಂತ ತಲೆ ತೆಗೆದ್ ಬಿಡ್ರಿ. ಆದ್ರೆ ಈ ಕೊರೋನಾ ಸಂಬಂಧ ಹಿಂಗಾಗೈತಿ, ನಿಮ್ ಸಾಲ ಸೂಲ ಇದ್ರ ಚಲೋ ನೀರಾವರಿ ಚಲೋ ಭೂಮಿ ಇದ್ರ ನನ್ನ ಕಡೆ ಬರ್ರಿ, ನೀವು ಪ್ರತಿ ವರ್ಷನು ಎಕರೆಕ ಮಿನಿಮಮ್ 5-8 ಲಕ್ಷ ತೆಗೆದು ಕೊಡ್ತೀನಿ. ನೀವು ಯಾರಿಗೆ ಕೈ ಚಾಚೋದು ಬೇಡ, ಯಾರಿಗೆ ಕೈ ಮುಗಿದ್ ಬೇಡ, ನಿಮ್ ಸಾಲ ಸೂಲ ಇದ್ರೂ ಒಂದೇ ವರ್ಷನಾಗ ಆ ಸಾಲದಿಂದ ಮುಕ್ತ ಆಗುವಂಗ ನಾ ನಿಮಗ ಪ್ರಚೋದನೆ ಕೊಡ್ತೀನಿ, ಬಾಳಿ ಹಚ್ಚಿಸಿ ಹಂಗ ಸೇಲ್ ಮಾಡುವಂತ ಕೆಲಸನೂ ನಾ ಮಾಡಿಸ್ತೀನಿ. ನನಗೆಲ್ಲಾ ರೈತರಾಗ್ಲಿ ವ್ಯಾಪಾರಸ್ಥರಾಗ್ಲಿ ಎಲ್ಲಾರು ಕೂಡಿ ಒಂದ ಸಂಘ ಒಂದು ಮುಷ್ಟಿಗತ್ಲೆ ಮಾಡಿ ಬಾಳಿ ಬೆಳೆಯುವಂತ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೆವು. ಎಲ್ಲಾ ರೈತರನ್ನು ಸೇರಿದ್ರು, ಎಕ್ಸ್ಪೋರ್ಟ್ದವರು ಬಂದ್ರು. ಆದ್ರೆ ಅಚಾನಕ ಅದ ಕೊರೋನಾದಿಂತ ಒಂದ್ ಸ್ವಲ್ಪ ಬಹಳ ತ್ರಾಸ ಆಗಿ ಒಂದ್ ಸ್ವಲ್ಪ ರೈತರಿಗೆ ಇದು ಆತು. ಇನ್ ಮುಂದೇನ ಲಾಕ್ಡೌನ್ ಅದು ಕೊರೋನಾ ಅದು ಹಿಮ್ಮೆಟ್ಟಿದ್ರ ದ್ರಾಕ್ಷಿಗಿಂತಲೂ ಒಂದ್ ಹೆಜ್ಜೆ ಮುಂದ ಅಂತ ಹೇಳ್ಬಹುದು ಬಾಳೆ. ಅಂದ್ರ ದ್ರಾಕ್ಷಿಗೆ ನಾವು ಹೋಲಿಕೆ ಮಾಡಿ ನೋಡಿದ್ರ ಬಾಳೆ ಬೆಳೆಯುವುದು ಸರಳ ಅಂತ ಹೇಳಿ ಅನ್ನುವಂಥದ್ದು ಮಾತು ತಾವು ಹೇಳ್ತಾ ಇದ್ರಿ. ಅದ್ರ ಜೊತೆಗೆ ಯಾವುದೇ ಹಿಂಗ ಕಿರಿಕಿರಿ ಇಲ್ಲ, ತೊಂದರೆ ಆಗ್ತದಲ್ಲಪ್ಪ ಇದನ್ನ ಮಾಡಿದ್ರೆ ಹೆಂಗ ಅನ್ನುವಂಥದ್ದು ಏನಿಲ್ಲ. ಬಾಳೆ ಬೆಳೆಯುವಂಥದ್ದು ಸರಳ ಮತ್ತ ಸುಲಭ, ಮತ್ತ ಅದನ್ನ ತಂತ್ರಜ್ಞಾನ ಕೂಡ ಬಹಳ ಸರಳದ, ಬಹಳ ಸರಳವಾಗಿ ನಾವು ಬೆಳೆಯಬಹುದು. ಮತ್ತ ದ್ರಾಕ್ಷಿಗೆ ಎಷ್ಟು ನಾವು ಚಿಂತೆ ಮಾಡ್ತೀವಿ ಬೆಳೆದ ನಂತರ ಅಷ್ಟು ಚಿಂತೆ ಇದಕ್ಕೆ ಇರಂಗಿಲ್ಲ ಅನ್ನುವಂತ ಮಾತು ಹೇಳ್ತಾ ಇದ್ರಿ. ಈಗೇನು ಬಾಳೆ ಬೆಳೆಗಾರರು ತಮ್ಮ ಒಂದು ಬಾಳೆ ಒಂದು ಪ್ರಯತ್ನಗಳನ್ನು ನೋಡಿ

ವ್ಯಕ್ಷರ ವೀಕ್ಷಣೆ ಕುಕ್ಷಿಣಿ ಕುಕ್ಷಿಯಲ್ಲಿ ಲೋಕದ ರಕ್ಷಣೆ ಪಕ್ಷಿ ವಾನಗೆ ವಶ ಆಗಿದೆ ಹರುಷದ ಭರಣಿ ಗಿರ್ವಾಣಿ